ಲಕ್ಷ್ಮೀ ಬಸವಗೌಡ ಶಿರಮಗೌಂಡ ಅವರು ಇವತ್ತು ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದೊಳಗೆ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳೋದಕ್ಕೆ ಉಪಸ್ಥಿತರಿದ್ದಾರೆ. ಬಾಗಲಕೋಟೆಯ ತೋಟಗಾರಿಕಾ ವಿಶ್ವವಿದ್ಯಾಲಯದಿಂದ ಲಕ್ಷ್ಮೀ ಬಸವಗೌಡ ಶಿರಮಗೌಂಡ ಅವರಿಗೆ ಈ ಸಲದ ಫಲಶ್ರೇಷ್ಠ ರೈತ ಮಹಿಳೆ ಅಂಥೇಳಿ ಅವರಿಗೆ ಪ್ರಶಸ್ತಿಯಿಂದ ಪುರಸ್ಕಾರ ಮಾಡಲಾಗಿದೆ. ಅವರು ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದಾರೆ. ವಿಶೇಷವಾಗಿ ಅವರು ತಮ್ಮ ಯಜಮಾನರಿಂದ ಈ ಕೃಷಿಯನ್ನು ಕಲಿತು ಅದನ್ನು ತಮ್ಮ ಬದುಕಿನೊಳಗೆ ಅಳವಡಿಸಿಕೊಂಡಿದ್ದಾರೆ ಮತ್ತು ಬೇರೆಯವರಿಗೂ ಕೂಡ ಮಾದರಿಯಾಗಿದ್ದಾರೆ. ಸಮಗ್ರ ಕೃಷಿ ಪದ್ಧತಿ ಅಂತಂದ್ರೆ ಹಣ್ಣಿನ ಬೆಳೆಗಳಾಗಿರ್ಬೋದು, ತರಕಾರಿ ಬೆಳೆಗಳಾಗಿರ್ಬೋದು, ಅದರ ಜೊತೆಗೆ ಹೈನುಗಾರಿಕೆ ಆಗಿರ್ಬೋದು, ಆಮೇಲೆ ಸಾಕಷ್ಟು ಸಾವಯವ ಪದಾರ್ಥಗಳನ್ನು ಕೂಡ ಅವರು ಇವತ್ತು ಮಾಡ್ತಾ ಇದ್ದಾರೆ. ಇಂಥ ಸಾವಯವ ಪದಾರ್ಥಗಳನ್ನು ಮಾಡಿ ಔಷಧಿಗಳನ್ನು ಕೂಡ ಅವರು ತಯಾರು ಮಾಡ್ತಾ ಇದ್ದಾರೆ. ಔಷಧಿಗಳಿಂದ ಒಳ್ಳೆ ಆರೋಗ್ಯ ಪಡೆಯುವಂತಹ ವಿಧಾನಗಳನ್ನು ಕೂಡ ಅವರು ಬೇರೆಯವರಿಗೆ ಹೇಳ್ತಾ ಇದ್ದಾರೆ. ಅವರ ಕೃಷಿ ಮತ್ತು ಸಾವಯವ ಬದುಕಿನ ಅನುಭವಗಳನ್ನು ನಮ್ಮ ಜೊತೆಗೆ ಅವರು ಹಂಚಿಕೊಳ್ತಾ ಇದ್ದಾರೆ. ಮೊಟ್ಟ ಮೊದಲಿಗೆ ಲಕ್ಷ್ಮೀ ಬಸವಗೌಡ ಶಿರಮಗೌಂಡವರೇ ಮತ್ತು ಶಿರಮಗೌಂಡವರೇ, ತಮಗೆ ಇಬ್ಬರಿಗೂ ತುಂಬ ಹೃದಯದ ಅಭಿನಂದನೆಗಳು. ತಮ್ಮೆಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಈಗ ಯಾವ ರೀತಿ ಈ ಒಂದು ಸಾವಯವ ಬದುಕು ತಮ್ಮದು ಶುರುವಾಯಿತು, ಸಾವಯವ ಕೃಷಿ ಮಾಡಬೇಕು ಅನ್ನುವಂಥ ವಿಚಾರ ಯಾಕೆ ಬಂತು, ಅದರ ಜೊತೆಗೆ ಇಷ್ಟೆಲ್ಲ ಪದ್ಧತಿಗಳನ್ನು ತಾವು ಅಳವಡಿಸ್ಕೊಂಡಿದ್ದೀರಿ, ಹಣ್ಣಿನ ಬೆಳೆಗಳನ್ನು ಬೆಳೀತಾ ಇದ್ದೀರಿ, ಆಮೇಲೆ ಹೈನುಗಾರಿಕೆ ಮಾಡ್ತಾ ಇದ್ದೀರಿ, ಗೋಮೂತ್ರದಿಂದ ಔಷಧಿಗಳನ್ನು ತಯಾರು ಮಾಡ್ತಾ ಇದ್ದೀರಿ, ಇಂಥ ಎಲ್ಲ ಒಂದು ಬದುಕು ಶುರು ಆಗಬೇಕು ಅಂತಂದ್ರೆ ಏನು ಕಾರಣ, ಯಾವಾಗಿಂದ ಶುರು ಆಯ್ತು ಇದು? 2015 ನಾವು ಒಂದು ತೋಟದಾಗ ಮನೆ ಕಟ್ಟಿದ್ವಿ ರೀ. ಅಲ್ಲೇ ಮನೆ ಕಟ್ಟಿ ಅಲ್ಲೇ ಇರಾಕ್ ಶುರು ಮಾಡಿದ್ವಿ ರೀ. ಶುರು ಮಾಡಿದ್ರ ನಮಗ ಹಾಲಿನ ಸಮಸ್ಯೆ ಆಗಾಕಾಯ್ತು, ಹುಡುಗರು ಸಣ್ಣ ಇದ್ದು. ಹಂಗಂದ ಒಂದು ಆಕಳ ತಂದಿವಿ, ಮೊದ್ಲು ತಂದಿಂದ ಹಂಗ ಸ್ಟಾರ್ಟ್ ಆತ್ರಿ ನಮ್ದು ಜೀವನ. ಶುರು ಆತ್ ತೋಟದಾಗ ನಿಂತೀವಿ, ಅಲ್ಲೇ ಹಿಂಗ ಆಕಳ ತಂದಿವಿ, ಆಮ್ಯಾಗ ಹಣ್ಣಿನ ದಿನಿಸ್ಬೇಕು, ಹಂಗ್ ಬೇಕು ಹಿಂಗ್ ಬೇಕು ತಂದ ನಮ್ಮ ಅನುಕೂಲಕ್ಕೆ ಬೇಕಾಗಿ ಎಲ್ಲಾ ಗಿಡಗಳನ್ನು ಹಚ್ಕೊಂಡಿವಿ ನಾವು, ನಮ್ಮ ಮನೆಗೆ ಬೇಕು ಅಂತ ಹೇಳಿ. ಒಂದ್ಕೊಂದ್ ಹೆಚ್ಚಾಗಾಕೈತ್ರಿ ಅದಂದ್ರೆ ಎಲ್ಲ ನಮ್ಗೆ ಅಂದ್ರೆ ಇನ್ಕಮ್ ಜಾಸ್ತಿ ಬರಾಕೈತ್ರಿ, ಎಲ್ಲ ಮಾಡ್ಕೋತ ಹೋದಿವಿ. ಆಮ್ಯಾಗ ನಾವೆಲ್ಲಾರು ಮನ್ಯಾಗ ಎಲ್ಲಾರು ಕೆಲಸ ಮಾಡೋದ್ರಿಂದ ಆಳಿನ ಪಗಾರ ಕಡಿಮೆ ಹತ್ತಲಾಕೈತು. ಆಳಿನ ಪಗಾರ ಈಗಿನ ಲೆಕ್ಕಕ್ಕೆ ಆಳಿನ ಪಗಾರ ಒಂದು ಭಾಳ ಜಾಸ್ತಿ ಐತ್ರಿ. ಅದು ನಾವು ದಿನ ಮುಂಜಾನೆ ಎದ್ರಪ್ಲೆ ಒಂದು ರೊಟೇಷನ್ ರೀ, ಹೆಂಡ್ಕಾಸ್ ಮಾಡೋದು, ಒಂದ್ ಸ್ವಲ್ಪ ಹೊತ್ತು ಹೊಲ್ದಾಗ ಕೆಲಸ ಮಾಡಬಾರ್ದು, ಆಮ್ಯಾಗ ಸಾಲಿ ಹುಡುಗರನ್ನ ಸಾಲಿ ಕಳ್ಸೋದು, ಹಿಂಗೆಲ್ಲ ಟೈಮಿಂಗ್ ಕೂತ್ ಬಿಡ್ತದು. ಮುಂದ ಇವ್ರು ನಮ್ಮ ಯಜಮಾನರು ಒಂದ್ ಕಡೆ ಹಿಂಗ ಅವ್ರದ್ದು ಒಂದು ಕ್ಯೂರಿಯಾಸಿಟಿ, ಎಲ್ಲಿ ಯಾರು ಹೊಸದ್ ಮಾಡಿರ್ತಾರೋ, ಎಲ್ಲಿ ಏನ್ ಹೊಸಾದ ಸಮ್ಮೇಳನ ನಡೆದಿರ್ತೈತಿ, ಅಲ್ಲಿ ಎಲ್ಲಾ ಕಡೆ ಹೋಗುದು, ಅದನ್ನ ನೋಡುದು, ಅದ್ ನಾವು ಮಾಡ್ಬೇಕನ್ನೋದೊಂದ್ ಬಾಳ ಅವ್ರಿಗೆ ನಮ್ಕಿನ್ನ ಹೆಚ್ಚು ಮಾಡ್ಬೇಕಂತ ಹೇಳಿ ನಮ್ಮ ಮನೆಯವ್ರದ್ದು ಬಾಳ ಇಷ್ಟ ರೀ. ಅದಂದ್ರ ಅವ್ರಿಗೆ ಒಂದ್ ಅವ್ರ ಹವ್ಯಾಸ ತನ ಅನ್ಕೋಬಹುದು, ಅದನ್ನ ಹಿಂಗ್ ಯಾಕೆ ನಾವು ಮಾಡಬಾರ್ದು ಅಂತ ಹೇಳಿ. ಇಲ್ಲಿ ಒಂದ್ಸಲ ಆತ್ಮಾದವ್ರು ಬಂದಿದ್ರಿ, ಅವರು ನಮ್ಮ ಆರ್ ಎಸ್ ಕೆದಿಂದ ಒಬ್ಬ ಬಸವರಾಜ ಜಕಾತಿ ಅಂತ ಹೇಳಿ ಅವ ನಮ್ ತೋಟಕ್ ಬಂದಿದ್ದಾರೆ. ಅಲ್ಲೇ ನಮ್ಮ ಊರ ನಾವು ಬರಂಗ್ ಬಂದಿದ್ದವ. ನಾವು ಇವ್ರು ಮಾಡಿ ಇವತ್ತಿ ಮಾಡಿದ್ರು ಅರ್ಕ ಮಾಡಿದ್ವಿ ಅಟೋತಿಗೆ ಅವ್ ಬರ್ಬೇಕಾದ್ರನ, ಇಲ್ಲ ಅಣ್ಣ ಇದನ್ನೆಲ್ಲ ಇಷ್ಟೆಲ್ಲ ಮಾಡಾತಿರ್ ನೀವ, ಮತ್ತ ಒಂದ್ಸತಿ ನಿಮ್ನ ಅದೇನ ಪ್ರವಾಸಕ್ ಕರ್ಕೊಂಡ್ ಹೋಗುನು ಅಂತಂದ ಇಲ್ಲಿ ಪಟ್ಟಣ ಶೆಟ್ಟಿ ಸರ್ ಹತ್ತದಾರಲ್ರಿ, ಅವ್ರ ಕಡೆಯಿಂದನ ಇವ್ರನ್ನೊಂದ್ ಒಂದ್ 10-15 ಜನನ ಅದೇನ ಪ್ರವಾಸಕ್ ಅಂತ ಹೇಳಿ ಕಾಡಸಿದ್ವಿ ಸರ್ ಸ್ವಾಮಿಗಳು ಕಲ್ಲಾಪುರ ಮಠಕ್ಕೆ ಹೋದ್ರಿ. ಅಲ್ಲಿ ಹೋಗಿ ಅಲ್ಲಿ ಮಾಡು ಆಕಳ ಸಗಣಿಯೊಳಗನ ಮಾಡು ಅಂದ್ರೆ ನಮ್ಮ ಆಕಳ ಮೊದ್ಲು ತಂದಾಗ ಈಯಾಕಾಗಿತ್ರಿ, ಈತದು ಮುಂದ್ ಒಂದ್ ವರ್ಷ ತನ ಹಾಲ್ ಹಿಂಡಿತು, ಮುಂದ್ ಹಾಲ್ ಬಂದ್ ಮಾಡ್ತ್ರಿ. ಬಂದ್ ಮಾಡಿದ್ರ ಇನ್ ಮತ್ ಬೇಕಲ್ಲ ನಮಗ್, ಮತ್ ರೊಕ್ಕ ಬೇಕಲ್ಲ ನಮಗ್ ಜೀವನಕ್ಕೆ, ಏನು ಕೊಂಡ್ ತರಂಗಿಲ್ಲ ಅಂದ್ರೆ ಉಪಾಯ ನೀರ ತರಬೇಕಲ್ಲ, ಅವ ಅಂತ ಮನೆ ತಯಾರಾಗಿಲ್ಲ. ಹಂಗಾಗಿ ಹಂಗ ಇದನ್ ಮಾಡಿ ಮಾರಬಾರ್ದ ಯಾಕ, ಎಲ್ಲಾ ಮಾಹಿತಿಗಳಂಕ್ರಿ ಆಗಿಂದಾಗ ಎಲ್ಲಾ ಸಿಗತಾವ್ರಿ, ಕೊರತಿಲ್ರಿ. ಅದನ್ನ ಇವ್ರ ಏನ್ ನೋಡ್ಕೊಂಡ್ ಬಂದಿದ್ರಲ್ರಿ, ಅದನ್ನ ಅಂದ್ರ ಮನ್ಯಾಗ ಟ್ರೈ ಮಾಡಿದ್ವಿ, ಹಿಂಗ್ ಮಾಡ್ರೆ ಹೆಂಗಾಕತ್ತಿ ಅಂತ ಹೇಳಿ ಹಂಗಂದ್ ಹಂಗ ಮಾಡಾಕ ಹತ್ತಿದೀವಿ. ಎಲ್ಲಾ ಗಿಡಗಳು ಹಚ್ಚಿದ್ವಿ, ಹಚ್ಚಿದ್ದಾಯ್ತು, ಹಣ್ಣು ಬರಾಕ ಹತ್ತಿದ್ವು, ಅದನ್ನು ತಿನ್ನಾಕ ಹತ್ತಿದೀವಿ, ಎಲ್ಲಾರು ಆರಾಮ ಅಂದ್ರ ಮೊದ್ಲು ಇದ್ದಾಗಿನ್ಕಿತ ಈಗ ಬಹಳ ಆರಾಮ. ಅದಿವತ್ ನಮ್ಗ ಅನಿಸ್ಲಾಕೈತಿ ದವಾಖಾನೆ ಬಿಲ್ಲನ ಕಡಿಮೆ ಆತ್ಲ, ಮೊದ್ಲ ಹುಡುಗರಿಗೆ ಒಂದ್ ಖರ್ಚ್ ಆದ್ರ ದವಾಖಾನೆ ಗೋಡಿ ಹೋಗುದು, ಎಲ್ಲಾಕು ಒಟ್ಟು ದವಾಖಾನೆ ಗೋಡಿ ಹೋಗುದು, ಅದೆಲ್ಲ ಕಡಿಮೆ ಆಯ್ತು. ಆಮ್ಯಾಗ ಹೊರಗಿಂದ ಜಾಸ್ತಿ ನನ್ನ ಲೆಕ್ಕಕ್ಕೆ ಏನೋ ಕೊಂಡ ತರಂಗಿಲ್ರಿ ನಾವು, ಅಂದ್ರ ಏನೋ ತಿನ್ಲಾಕ ಹುಡುಗರು ತಿನ್ನ ಸರಿ ಆಗ್ಲಿ ಇಂತದ ಏನೋ ಕೊಂಡ ತರಂಗಿಲ್ಲ. ಎಲ್ಲಾ ಗಿಡ ಹಣ್ಣ ಹಂಪ್ಲ ಬೆಳೆದಿರಿ ನೀವು ನಿಮ್ಮ ಮನೆಯೊಳಗ? ನಮ್ಮಲ್ಲಿ ಪಪ್ಪು ಗಿಡ ಅದಾವ್ರಿ, ಒಂದ್ 8 ಪಪ್ಪು ಗಿಡ ಅದಾವು, 4 ಪೇರು ಗಿಡ ಅದಾವು, ಒಂದ್ 6 ಸೀತಾಪಿ ಗಿಡ ಅದಾವು, ಆಮ್ಯಾಗ 40 ಬಾಳೆ ಗಿಡ ಅದಾವು, 35 ತೆಂಗಿನ ಗಿಡ ಅದಾವು, ಆಮ್ಯಾಗ ಮಾವಿನ ಗಿಡ ಅದಾವ್ರಿ, 6 ದೊಡ್ಡ ಅದಾವು, ಒಂದ್ 4 ಈಗ ಸಣ್ಣ ಹಚ್ಚೈತಿ ಗೋವೆ ಮಾವಿನ ಗಿಡ, ಕರಿಮೆವ್ ಐತಿ, ನುಗ್ಗಿ ಗಿಡ ಐತಿ, ಇವೆಲ್ಲ ಯಾವತ್ತು ಇರೂರಿ ಅಂದ್ರ ತೆಗಿಯಂಗಿಲ್ಲ ಇವನೇನು. ನಿಂಬಿ ಗಿಡ ಅದಾವು, ಚಿಕ್ಕು ಗಿಡ ಐತಿ, ದ್ರಾಕ್ಷಿ ಒಂದು ಅಂದ್ರ ಅದು ಏನಂತಾರ ಅದಕ್ಕೆ ರೊಕ್ಕ ಬರ್ಲಾಕ ಬೆಳಿದಾರ ವರ್ಷದ ಬೆಳಿ ರೀ, ದ್ರಾಕ್ಷಿ ಉತ್ಪನ್ನದ ಬೆಳಿ ಅದ. ಇವು ಏನ್ ಇಟ್ಟೋತನ ಹೇಳಿ ಹಾರಿ, ಇವೆಲ್ಲ ನಮ್ ಮನೆಗೆ ಹೇಳಿ ಮಾಡಿದ್ದು. ಅದ ಒಂದು ಇದ್ರ ಬೆಳಿ. ಆಮ್ಯಾಗ ಒಣ ಬೇಸಾಯದಾಗ ಏನೈತಿ, ಕಡ್ಲಿ, ಜೋಳ, ಕುಶಿಬಿ, ಗೋಧಿ, ಇಂಥ ಎಲ್ಲ ಸ್ವಲ್ಪ ಹಾಕೊಂಡಿರ್ತೀವಿ ರೀ. ಎರಿ ಗೋಧಿ, ಜವಾರಿ ಗೋಧಿ ಬರ್ತೈತಲ್ರಿ, ಜೋಳ ಹಾಕಿರ್ತೀವಿ. ಜೋಳ ಕಣಕ್ಕಿ ದನಗಳಿಗೆ ಆತು, ಅದ ಗೋಧಿದು ಕಡ್ಲಿದು ಹೊಟ್ಟ ದನಗಳಿಗೆ ಆತು, ಎರಡು ಅಲ್ಲಿದಲ್ಲಿ ಹಾಕೈತ್ರಿ. ಮತ್ತ ದನಗಳು ಹಂಗ ನಾವು ಇವ್ರ ಒಂದ್ ಸ್ವಲ್ಪ ಎಲ್ರಿ ಹೊರಗೆ ಹೋದ್ರು ನಾವು ಮನ್ಯಾಗ ಇರ್ತಿರ್ಲಿ, ಹಂಗಾಗಿ ದನಗಳು ಹೆಚ್ಚು ಮಾಡ್ಕೋತ ಹೋದ್ವಿ ನಾವು. ಒಂದ್ ಆಕಳ ತಂದಿದ್ದು 10 ಆಕಳ ಅದವ್ರಿ ಅವ್. ಆಮ್ಯಾಗ ನಮ್ಮ ಅತ್ತಿ ಒಂದ್ ಆಡ ಕೊಟ್ಟಿದ್ಲು, ಒಂದ್ ಆಡ್ ಹೋಗಿ 5 ಆಡ ಅದು. ನಮ್ಮ ಅವ್ವ ಒಂದ್ ಎಮ್ಮಿ ಕೊಟ್ಟಿದ್ದಳ್ರಿ, ಅದು ಒಂದ್ ಎಮ್ಮಿ ಎರಡ್ ಎಮ್ಮಿ ಅದು, ಅದು ಎಮ್ಮಿ ಈತ್ರಿ ಅದು. ಹಂಗಾಗಿ ಎಲ್ಲಾ ಕುಡಿಸಿ 15 ದನ ಆಗಿದ್ರು ರೀ ನಮ್ಮ ಮನ್ಯಾಗ. ಆಮ್ಯಾಗ ಇಟ್ಟೆಲ್ಲ ಸೆಗಣಿ ಹೊಣತೈತಿಲ್ಲ, ಅದೇ ಗೊಬ್ಬರ ಗ್ಯಾಸ್ ಮಾಡ್ತೀವಿ ಅಲ್ಲಿ. ಹಿಂಗ ಹೇಳಿದ್ರು ಗೊಬ್ಬರ ಗ್ಯಾಸ್ ಮಾಡ್ಬೇಕು ಅಂತ ಹೇಳಿ. ಅದ್ರಿ ಸರ, ಈಗ ನಬಾರ್ಡ್ ಸ್ಕೀಮ್ನ್ಯಾಗ ಒಂದ್ ಸ್ಕೀಮ್ ಐತ್ರಿ, ಅದು ನಾವು ರೈತರಿದ್ದವ್ರು ಅದಕ್ಕ ಉಸುಕ್ ತಂದು ಕೊಡ್ಬೇಕು, ಅವ್ರು ಕಟ್ ಕೊಟ್ಟು ಹೋಗಿದ್ರಿ. ಹಂಗ ಫ್ರೀ ಒಳಗ ಕಟ್ಟುದೆಲ್ಲ ಕೂಲಿ ಅವ್ರದ್ರಿ. ನಾವು ಅವ್ರ ಕೈಯಾಗ ಲೇಬರ್ ಕೊಡ್ಬೇಕು, ಅವ್ರು ಕಟ್ ಕೊಟ್ಟು ಹೋಗ್ಕಿನಂದ್ರಿ. ಯಾವ್ದು ನಿಡುಣಿ ಒಳಗ ಚಾಲ್ತಿ ಇದ್ರಿ, ನಿಡುಣಿ ಒಳಗ ಅಂದ್ರ ಮೋನೇಶ್ ಬಡ್ಗೆ ಇರತ್ತೆ ಅಲ್ಲಿ, ಅವರು ನಮ್ ದೋಸ್ತ ಅವ್ರು ಕುಂಕಾದ್ರ ಗೊಬ್ಬರ ಗ್ಯಾಸಿಂದ ನನಗ ತಿಳಿತ್ರಿ ಅದು ವಿಷಯ. ಏನನ ಅವ್ರ ಸಂಪರ್ಕ ಮಾಡಿ ನಮ್ಮಲ್ಲಿ ಕರೆಸಿ, ನಮ್ಮ 12 ರೈತರಿಗೆ ಅದನ್ನ ಮಾಡಿಸ್ಕೊಂಡ್ರಿ. ಮತ್ ಗೊಬ್ಬರ ಗ್ಯಾಸ್ ಅಂದ್ರಿ, ನಾ ಮಾಡೋದ್ ನೋಡ್ಕೊಂಡ್ ನಮ್ ಜೋಡಿ ನಮ್ ರೈತರ ಸುತ್ತಮುತ್ತ ತೋಟದಾಗಿದ್ದವ್ರೆಲ್ಲ 12 ಜನ ಮಾಡಿದ್ರಿ ಅದು. ಅದರಿಂದ ತಿಪ್ಪಿ ಲಗು ಬಾಳ ಕುಳಿತೈತ್ರಿ, ಗೊಬ್ಬರ ಗ್ಯಾಸಿನ ಹ್ಯಾಂಡಿ ತಿಳಿಸ್ಲರಿ ಏನ್ ಹೊಕ್ಕತ್ತಲ್ರಿ, ತಿಪ್ಪಿ ಲಗು ಬಾಳ ಕುಳಿತೈತಿ. ಆಮ್ಯಾಗ ಒಲಿ ಉರಿಲಾಕ ಗ್ಯಾಸ್ ಬರ್ತೈತಿ. ಎಲ್ಲಾ ಅಡಿಗೆ ಹಾಕೈತ್ರಿ ಆಲ್ಮೋಸ್ಟ್ ಸ್ವಲ್ಪ ತುಸು ಮಂದಿ ಇದ್ದಾರ್ಗೆ ಅಂದ್ರ. ಈಗ ನಮ್ಮ ಮನ್ಯಾಗ ನಾವು 5-6 ಮಂದಿ ಇದೀವಿ, ಹಾಲ್ ಕಾಯಿಸುದು ಹಿಂಗೆಲ್ಲ ಒಂದ್ ಸ್ವಲ್ಪ ಜಾಸ್ತಿ ನಮ್ ರಾಬ ಹೆಚ್ಚರಿ. ಕಡಿಮೆ ಮಂದಿದ್ರ ಅವ್ರದ್ ಪೂರ್ತಿ ಅಂದ್ರ ಗ್ಯಾಸ್ ಕಡಿಮೆ ಹತ್ತೈತಿ, ಉರುಳ್ ಕಡಿಮೆ ಹತ್ತಾವ. ಆ ಕುಳ್ಳು ಹಚ್ಚಿ ಕುಳ್ಳು ಮಾಡಿ ಕುಳ್ಳು ಉರಿಕಿತಾನು, ಗೊಬ್ಬರ ಗ್ಯಾಸ್ ಉರಿದ್ ಬಾಳ ಬೆಟ್ರಿ. ಕುಳ್ಳು ಹಚ್ಚಿಂದ ಅದ್ರ ಶೇಷ ಎಲ್ಲಾ ಹೋಗ್ಬಿಡ್ತೈತಿ, ಹೆಂಡಿದ ಸುಟ್ಟು ಬೂದಿ ಆಗ್ಬಿಡ್ತೈತಿ. ಆದ್ರೆ ಇದು ಹಂಗಲ್ರಿ, ಹೆಂಡಿಗೆ ಹೆಂಡಿನ ಉಳಿತೈತಿ, ಗ್ಯಾಸಿಗೆ ಗ್ಯಾಸನು ಬರ್ತೈತಿ, ಸ್ವಚ್ಛ ಇರ್ತದ, ಸ್ವಚ್ಛ ಅಪಾಯ ಇಲ್ಲ. ಹಾ ರೀ, ಏನೂ ಇಲ್ಲ, ದೂರ ಇರ್ತೈತಿಲ್ರಿ ಅದ್ ಮನೆ ಬಿಟ್ಟ. ಏನೋ ಕೊಳೆ ಮನೆ ಇಲ್ಲ, ನಮ್ಮ ಆದಾಯದಾಗ ಉಳಿತಾಯ. ಎಷ್ಟು ಜಮೀನು ನಿಮ್ದು ಒಟ್ಟ ಎಲ್ಲಾ ಸೇರಿಸ್ತಾರ? ಒಂದ್ 3 ಎಕರೆ ಒಂದ್ ಐತಿ ಸರ್, 10 ಎಕರೆ 14 ಕುಂಟೆ ಒಂದ್ ಐತಿ ಸರ್, ಆಯ್ತರ 12 ಎಕರೆ ಒಂದ್ ತೋಟ ಐತಿ ಸರ್. ಅಂದ್ರೆ ನೀರಾವರಿ ಎಷ್ಟ ಆಗ್ತದ ನಿಮ್ಮಲ್ಲಿ? ಒಂದ್ 15 ಎಕರೆ ಐತಿ ಸರ್. 15 ಎಕರೆ ನೀರಾವರಿ ಆಗ್ತದ, 15 ಎಕರೆ ನೀರಾವರಿ, 10 ಎಕರೆ ಒಣ ಬೇಸಾಯ. ನೀವು ಒಟ್ಟ ರಸಗೊಬ್ಬರ ಉಪಯೋಗ ಮಾಡಂಗಿಲ್ಲ? ಬಾಳೆ ಗಿಡಕ್ಕ, ಮೇವಿಗೆ, ತೆಂಗಿನ ಗಿಡಕ್ಕ, ಈ ಯಾವ ಹಣ್ಣಿನ ಗಿಡಕ್ಕೂ ರಸಗೊಬ್ಬರ ಉಪಯೋಗ ಮಾಡಂಗಿಲ್ರಿ. ಬರೋಬ್ರಿ, ನೀವು ಈಗ ಜೋಳ ಬೆಳಿತೀರಿ, ಗೋಧಿ ಬೆಳಿತೀರಿ, ಆಮೇಲೆ ಮೆಕ್ಕೆಜೋಳ ಬೆಳಿತೀರಿ, ತೊಗರಿ ಬೆಳಿತೀರಿ, ಕಾಯಿಪಲ್ಯ ಬೆಳಿತೀರಿ, ಹಣ್ಣು ಬೆಳಿತೀರಿ, ಹಾಲು ಅದಾವ, ಮತ್ತ್ ನೀವು ಹೊರಗಿಂದ ಏನ್ ತಗೋತೀರಿ? ಅದ ಎಣ್ಣೆ ಉಪ್ಪು ಅಂತ ಹೇಳಿದ್ನಲ್ಲ ಫಸ್ಟ್ ಗೆ, ಎಣ್ಣೆ ಉಪ್ಪು ಬಿಟ್ಟು ಎಲ್ಲ ನಿಮ್ಮಲ್ಲೇ ಬೆಳಿತೀವಿ. ಇನ್ನ ಹೆಚ್ಚು ಕಡಿಮೆ ನಮ್ಮ ಸಂಸಾರ ಅಂದ್ಮೇಲೆ ಸರ್ ಇನ್ನ ಬೇಸಿ ಹತ್ತೈತಿ ಸರ್, ತರಬೇಕಾಕತಿ ಹೊರಗಿಂದ ಹಂಗೇನ ಅಟ್ಟ. ಸಹಜ ಅಂದೆ, ಯಾಕಂತಂದ್ರೆ ಇಷ್ಟೆಲ್ಲ ನೀವು ಬೆಳಿತಾ ಇದ್ರಿ, ಎಲ್ಲ ನಿಮ್ಮ ಮನೆಯೊಳಗೆ ನಿಮಗೆ ಸಿಗ್ತಾ ಇದೆ. ಒಂದೊಂದು ಮನಿನೂ ಈ ತರ ಸ್ವಾವಲಂಬಿ ಆಗ್ಬೇಕ್ರಿ. ಹಾ ರೀ, ನಮ್ಮ ಆಶೀರ್ ಇದ. ಆಕಳ ಹಿಂಡಾಗ ಹಾಲ ಮಾರ್ತೀವಿ, ಹಿಂಡ್ಲಾರ್ದಾಗ ಇವೆಲ್ಲ ಉತ್ಪನ್ನಗಳು ಇವಂಕ್ರೆ ರೆಗ್ಯುಲರ್ ಇದ್ದೇ ಇರ್ತಾವ್ರಿ ಇವು. ಆಮ್ಯಾಗ ಇನ್ನೊಂದ್ ಏನಂದ್ರ, ಆಕಳ ಗಬ್ಬ ಇದ್ದಾಗ ಗೋಮೂತ್ರ ಹಿಡಿಯಂಗಿಲ್ರಿ ನಾವು. ಅದು ಕರು ಹಾಕಿಂತ್ರನ ಗೋಮೂತ್ರ ಹಿಡಿದು ಅರ್ಕ್ ಮಾಡ್ತೀವಿ. ಗಬ್ಬ ಇದ್ದಾಗ ಗೋಮೂತ್ರ ಹಿಡಿಯಂಗೆ ಇಲ್ಲ, ಅರ್ಕ್ ಮಾಡಂಗೂ ಇಲ್ಲ, ಹಿಡಿದ್ರೂ ಬೆಳಿಗಟ್ಟ ಉಪಯೋಗ ಮಾಡ್ತೀವಿ. ಗೋಮೂತ್ರದಿಂದ ಅರ್ಕ ಮಾಡ್ತೀರಿ, ಮತ್ತ ಅದು ಎದಕ್ಕೆ ಉಪಯೋಗ ಮಾಡುವಂತದ್ದು? ಯಾವ ಎದಕ್ಕೆ ಉಪಯೋಗ ಆಗ್ತಾ ಇದೆ? ಅದು ಅರ್ಕ ಕೆಮ್ಮ, ನೆಗಡಿ, ಕಫ, ದಮ್ ಇದ್ದವ್ರಿಗೆ, ಆಮ್ಯಾಗ ಶುಗರ್, ಬಿಪಿ, ಜ್ವರ ಬಂದವ್ರಿಗೆ, ಹಲ್ಲು ನೋವು ಇದ್ದವ್ರಿಗೆ ಜಳಕ ಮಾಡಕ್ ಉಪಯೋಗ ಮಾಡ್ಬೋದ್ರಿ ಗೋಮೂತ್ರ. ತೆಲೆಗೆ ಹಚ್ಕೋಬಹುದು, ಹೊಟ್ಟದ ಆಗಂಗಿಲ್ಲ ತಲೆಯಾಗ. ಆಮ್ಯಾಗ ಚರ್ಮ ರೋಗಗಳು ಇರ್ತಾವಲ್ರಿ ಅವ್ರಿಗೆ, ಕೆರ್ಸೋದು, ಮೈ ಮ್ಯಾಗ ಗುಳ್ಳೆ ಹೇಳೋದು ಇರ್ತೈತಲ್ರಿ, ಇವೆಲ್ಲ ಕಡಿಮೆ ಆಕಾವ ಗೋಮೂತ್ರದಿಂದ. ಅದನ್ನೆಲ್ಲ ನೀವು ಎಲ್ಲ ಪರೀಕ್ಷೆ ಮಾಡಿ, ಪರೀಕ್ಷೆ ಮಾಡಿ ಮೊದಲು ನಿಮ್ಮಲ್ಲಿ ನೀವು ಪರೀಕ್ಷೆ ಮಾಡ್ಕೊಳ್ರಿ. ಹಾ ರೀ, ಹಾ ರೀ, ಮೊದಲು ನಾವು ಪ್ರತ್ಯೇಕ ನಮ್ಮಲ್ಲಿ ಎಲ್ಲಾದ್ರ ಪರೀಕ್ಷೆ ಮಾಡ್ಕೊಂಡ್ ಮತ್ತೊಬ್ರು ಕೊಡ್ತೀವಿ. ಅದರಿಂದ ಕರೆಕ್ಟ್ ಅನಿಸ್ತಂದ್ರ ಅಟ್ಟ ಮತ್ತ ಅವ್ರು ಹೇಳಕ್ ಹೋಗ್ತೀವಿ, ಇಲ್ಲಿಕಂದ್ರ ಹೇಳಕ್ ಹೋಗುದಿಲ್ಲ ನಾವು. ಅಂದ್ರ ಈಗೆಲ್ಲ ಹಂತ ಮಂದಿನ ಬಾಳ ಐತ್ರಿ, ಬರೀ ಸುಳ್ಸುಳ್ ಹೇಳಿ ಮಾರಾಟ ಮಾಡೋದು. ನಾವು ಎಷ್ಟು ಸಲ ಪಾಶಿ ಬಿದ್ದಿರ್ತೀವಿ, ಏನ್ರ ಒಂದ್ ತರ್ಲಾಕ್ ಹೋಗಿರ್ತೀವಿ, ಅವ್ರು ಏನ್ರ ಒಂದ್ ಹೇಳಿರ್ತಾರ, ಅದಿರುವುದೇ ಇಲ್ಲ. ಹಂಗ ಮತ್ತ ಅವ್ರು ಪಾಶಿ ಹಾಕ್ಬೇಕನ್ನೋ ಉದ್ದೇಶ ನಮಗಿಲ್ಲ. ನಮಗ ಏನಾಗಿರ್ತೈತಿ ಅದ್ ನಟ್ಟ ಹೇಳುದು, ಅವ್ರಿಗೆ ಅದ ಕರೆ ಅನಿಸಿದ್ರ ಒಯ್ತಾರ, ಇಲ್ಲ ಅನ್ಸಿದ್ರ ಬಿಡ್ತಾರ. ಆದ್ರ ನಾವು ಮಾಡೋ ಕೆಲಸ ಪ್ರಾಮಾಣಿಕತೆಯಿಂದ ಐತಿ, ಅದು ಒಂದ್ ಬಾಳ ಖುಷಿ ರೀ ನಮಗ. ಒಟ್ಟ ಸುಳ್ಳು ಹೇಳಂಗಿಲ್ಲ ನಾವು. ನಿಮ್ಮಲ್ಲಿ ಏನು ಎಲ್ಲ ದೇಶಿ ಆಕಳ ಅದಾವ? ಸರ್, ದೇಶಿ ಆಕಳ ಇದ್ದಾವ. ಮತ್ ನಾವು ಹೆಚ್ಚಾಗಿ ಕೊಡೋದು ದೇಶಿ ಉತ್ಪನ್ನಗಳಿಗೆ ಮಹತ್ವ ಕೊಡ್ತೇವೆ ಸರ್. ಮತ್ತ ಹೆಚ್ಚು ಕೊಡೋದು ಆರ್ಗ್ಯಾನಿಕ್ ಬೇಸ್, ಇದನ್ನ ಆರ್ಗ್ಯಾನಿಕ್ ಮಾಡ್ಲಾಕ ಹೆಚ್ಚು ಇಷ್ಟಪಡ್ತೀವಿ ನಾವು ಎಲ್ಲಾ ತರ. ಈಗ ಸರ್ ಆರಾಮ ನಮ್ಮ ಶರೀರ ನಾವು ಗಟ್ಟಿಟ್ಕೊಂಡ್ವಿ ಅಂದ್ರೆ ಮುಂದೆ ಏನಾದ್ರೂ ಮಾಡ್ಲಾಕ ಬರ್ತೈತಿ ಅನ್ನೋದು ನಮ್ಮ ಒಂದು ಉದ್ದೇಶ ಸರ್. ಹೆಚ್ಚು ನಮ್ಮ ಶರೀರಕ್ಕೆ ಹೆಚ್ಚು ನಾವು ಇದು ಕೊಡ್ತೇವೆ ಸರ್. ಆ ಲಾಭಕ್ಕೆ ಎರಡನೇ ಪ್ರಿಫರೆನ್ಸ್ ಸರ್. ಮತ್ತೆ ಖಂಡಿತವಾಗಿ ಹೇಳ್ಬೇಕಂದ್ರ ರೀ, ನಾವು ಹಿಂಗೆಲ್ಲಾ ಮಾಡ್ಕೋತ ಹೋದಿವಿ ಅಂದ್ರೆ ಲಾಭ ತಾನಾಗೆ ಬರ್ತೈತ್ರಿ. ನಾವು ಲಾಭ ಅಪೇಕ್ಷೆ ಪಡೋ ಕೊಳಮೇನ ಇಲ್ಲ, ನಮಗೆ ತಾನಾಗೆ ಲಾಭ ಮನೆಗೆ ಬರ್ತೈತಿ. ಸುಮ್ಮ ಗುಣಮಟ್ಟದ ಕೆಲಸ ಮಾಡ್ಕೋತ ಹೋಗ್ಬೇಕು ನಾವು. ಮಾಡೋ ಕೆಲಸ ಪ್ರಾಮಾಣಿಕವಾಗಿರ್ಬೇಕು, ಮತ್ತ ಅದ್ರಲ್ಲಿ ಸತ್ ಇರ್ಬೇಕು, ಕರೆ ಇರ್ಬೇಕ್ರಿ. ಅದ ಎಟ್ಟು ಕರೆ ಐತೆ ಅನ್ನೋದ್ರ ಮ್ಯಾಗ ನಮಗ ಅದ್ರ ಲಾಭ ಬರ್ತೈತಿ. ಈಗ ಸರ, ಈಗ ಬೆಳೆ ಎಲ್ಲರೂ ಬೆಳಿತಾರೆ ಸರ, ಬರೀ ಎಲ್ಲಾರ ತಲೆಯಾಗ ಏನೈತಿ, ಇಳುವರಿ ಜಾಸ್ತಿ ತೆಗಿಬೇಕು ಅನ್ನೋದನ್ನ ಒಂದ ತಲೆಯಾಗೈತಿ. ತೆಳಗ ಭೂಮಿಗೆ ನೋಡಂಗಿಲ್ರಿ ಅವ್ರು ಯಾರು ಇರ್ ನಮ್ಮ ರೈತರಿ. ಈಗ ಮೊದಲು ಆದ್ರೆ ನಾವಾದ್ರೂ ಹಂಗ ಮಾಡ್ತಿದ್ದೇವೆ. ಈ ಮೊದಲು ಫಸ್ಟ್ಗೆ ಅದಕ್ಕೆ ಏನ್ ಹಾಕ್ಬೇಕು, ಎಷ್ಟು ಹಾಕ್ಬೇಕು ಅನ್ನೋದ ನಮ್ಗೆ ಅದ್ರದ ಅಂದಾಜ ಇದ್ದಿದ್ದಿಲ್ಲ. ತರುದು ಹಾಕುದು ಮಾಡ್ತಿದ್ವಿ. ಯಾರು ಬೇಕಾದ್ರೆ ಬಂದು ನಮ್ಮ ಹೊಲದಾಗ ಹಾಡಿ ನೋಡ್ರಿ, ಎರೆಹುಳ ಹಡ್ಡೋಟಿಗೆ ಸಿಗ್ತಾವ. ಈ ಬದಲಾವಣೆ ಯಾವಾಗಿಂದ ಆಗ್ಯದ ಅಂತೀರಿ? ಈ ಸಾವಯವ ಏನು ಒಕ್ಕಲತನ ಮಾಡ್ತಾ ಇದ್ರಿ, ಸಾವಯವ ಕೃಷಿ ಅಂದ್ರೆ ಸುಮಾರು ಎಷ್ಟು ವರ್ಷ ಇದು ಹಿಂಗ ರೂಪಾಂತರ ಆಗೋದಕ್ಕೆ ಎಷ್ಟು ಟೈಮ್ ಹಿಡಿತೇ ನಿಮಗೆ? ಫಸ್ಟ್ಗೆ ಸರ್ ನಾವು ನಮ್ಮ ಭೂಮಿ ಒಳಗ ದ್ರಾಕ್ಷಿ ಹಚ್ಚಬೇಕಾದ್ರು ಮೊದಲ ಡಾಗ್ರೇಜ್ ಹಗಿ ತಂದೇವಿ ಸರ್. ಫಸ್ಟ್ಗೆ ತಂದೇವಿ, ತಂದ್ಮೇಲೆ ಹಗಿ ಕುಂಡಿಸಿದೇವ್ರಿ. ಅವಾಗ ನಮ್ದು ನೆಲ ಚಲೋ ಇರೋದ್ರಿಂದ ನಾವು ಇದೇನಂತಾರೆ ತೆಗ್ದು ಮಾಡ್ಲಿಲ್ರಿ ಅದನ್ನ. ಹಂಗ ಟ್ರ್ಯಾಕ್ಟರ್ಲೆ ಒಂದು ಗಳೆ ಹೊಡೆದವ್ರಿ, ಗಳೆ ಹೊಡೆದ ಸಾಲ್ ಕುಂದಿಸಿದೇವ್ರಿ. ಕುಂದಿರ್ಸ್ಕಿಸ್ಯಾರಿ ಮುಂದ್ ಬಂದ ನಾವು ಒಂದ ಆಕಳ ತಂದಿದ್ದೇವ್ರಿ ಅವಾಗ. ಫಸ್ಟ್ ಅದು ಒಂದು ಆಕಳ ತಂದಿದ್ದೇವೆ ತರಣ, ಅದ್ರದ ಸ್ವಲ್ಪ ಅದನ್ನ ಜೀವಾಮೃತ ಇದು ಮಾಡಿ ಒಂದು ಎರಡು ತಿಂಗಳು ಹಿಂಗೆ ಮಾಡ್ಕೋತ ಬಂದಿವ್ರಿ ಅದನ್ನು ಡಾಗ್ರೇಜ್ ಹಗೆ ಹಚ್ಚಿದಾಗ. ಮುಂದೆ ಬಂದ ಅದನ್ನ ಹಂಗೆ ಯಾಕೆ ಬಿಡೋಣ ತಂದ ನಡಬಾರ್ಕ ಕಲಂಗಡಿ ಸಾಲ್ ಕೊರೆದೇವ್ರಿ ಮತ್ತೆ ಅದ್ರೊಳಗೆ. ಆಯ್ತರ ಅದನ್ನಾಗ ಏನು ಮಾಡಿದೇವ್ರಿ, 12 ಸಾಲ ಕಲಂಗಡಿ ಹಚ್ಕೊಂಡೇವ್ರಿ. ಕಲಂಗಡಿ ಹಚ್ಕೊಂಡ ಮುಂದೆ ಒಂದು ಅದ್ರಾಗ ನಮ್ಗೆ ಅದು ಇನ್ನೊಂದು ಈಚೆಕಡೆ ಮತ್ತೆ ಇನ್ನೂ ಒಂದು 12 ಸಾಲ ಕುಂದಿರ್ತೈತ್ರಿ. ಅದ್ರಾಗ ಒಂದೇ ಥರ ಬೆಳೆ ಮಾಡಲಿಲ್ಲರಿ ನಾವು. ಅಷ್ಟು ತರಕಾರಿಗಳನ್ನ ಅದ್ರಾಗ ಮಾಡಿದೇವ್ರಿ. ಬದ್ನಿ ಗಿಡ ಮಾಡಿದೇವ್ರಿ, ದೊಣ್ಣ ಮೆಣಸಿನ್ಕಾಯಿ ಮಾಡಿದೇವಿ, ಮೆಣಸಿನ್ಕಾಯಿ ಉದ್ದ ಮೆಣಸಿನ್ಕಾಯಿ ಮಾಡಿದೇವಿ, ಆಮೇಲೆ ಕರ್ಬೂಜ ಹಾಕಿದೇವಿ, ಮುಂದೆ ಟಮಾಟಿ ಮಾಡ್ಕೊಂಡೇವಿ, ಆನಂತರ ಫ್ಲವರ್ ಗಡ್ಡೆ ಬರ್ತೈತ್ಲೆ ಅದನ್ನು ಹಿಂಗೆ ಎಲ್ಲ ಥರ ಒಂದೊಂದೊಂದೊಂದು ಮಾಡ್ಕೊತ ಬಂದೇವ್ರಿ ಅಲ್ಲಿ. ಅಲ್ಲಿ ಅವಾಗ ನಮ್ಗೆ ಅಗ್ರಿಕಲ್ಚರ್ದವ್ರು ಸ್ವಲ್ಪ ಅಲ್ಲಿ ಬಂದು ಅದನ್ನು ನೋಡಿದ್ರಿ. ಅವ್ರು ಒಂದು 10 ಥರ ಬೆಳೆಯುತ್ತೀರಿ ಅದು ಎಲ್ಲ ಸೇರಿಸಿ. ಅಂದ್ರೆ ವರ್ಷ ಪೂರ್ತಿ ನಿಮ್ಮ ತೋಟದೊಳಗೆ ಬೆಳೆ ಇದ್ದೇ ಇರ್ತದೈತ್ರಿ, ನಮ್ಗೆ ತಿನ್ಲಾಕ ಏನ್ ಬೇಕೆಲ್ಲ ಸಿಗುತ್ತೆ, ಎಲ್ಲ ಸಿಗ್ತದೆ. ಮತ್ತೆ ವೇಸ್ಟೇಜ್ ಜಾಗ ಎಲ್ಲಿ ಬಿಡಂಗಿಲ್ರಿ ನಾವು. ಒಟ್ಟು ಅದ್ರ ಏನ್ ಅದ್ರಾಗ ಏನ್ ಬರ್ತೈತೆ ಅನ್ನೋದು ಅದನ್ನ ತಿಳ್ಕೊಳ್ಳೋದು, ಎಲ್ಲ ಕಡೆ ತಿರ್ಗಾಡಿ ಬಂದು ತಿಳ್ಕೊಳ್ಳೋದು, ಅದನ್ನ ನಮ್ಮಲ್ಲಿ ಮಾಡ್ಕೊಳ್ದ್ರಿ. ಈಗ ಆಲ್ಮೋಸ್ಟ್ ನಮ್ಮ ಹೊಲದಾಗ ಬಂದ ನೋಡ್ರೆ ಒಂದು 10 ತರ ಸಿಗ್ತೈತ್ರಿ ನಿಮ್ಮಲ್ಲಿ. ಪೇರು ಗಿಡ, ಔಡ್ಲಿ ಗಿಡ, ನೆಲ್ಲಿ ಗಿಡ, ಕರ್ಮೇವನ ಗಿಡ, ಮಾವಿನ ಗಿಡ, ತೆಂಗಿನ ಗಿಡ, ಸೀತಾಪ ಗಿಡ, ಒಟ್ಟ ಹಿಂಗೆಲ್ಲ ನೋಡಿದ್ರ ರೀ. ಗುಲಾಬಿ ಹೂವಿನ ಗಿಡಗಳು ಹಚ್ಚಿದೀವಿ ರೀ, ಅಬುಲ್ ಹೂವಿನ ಗಿಡ ಹಚ್ಚಿದೀವಿ, ಚೆಂಡು ಹೂವಿನ ಗಿಡ ಹಚ್ಚಿದೀವಿ, ತುಳಸಿ ಗಿಡ ಹಚ್ಚಿದೀವಿ. ಹಿಂಗ ಹಾದ್ ಹೋಗಿರ್ತಾರೆ ಸರ್ ಹೂವಿನ ಗಿಡ, ಹಾದಿ ದಂಡಿಗೆ ಹಚ್ಚಿಬಿಟ್ಟೇವಿ. ಎಲ್ಲಾರು ಹೋಗಾರು ಒಂದೊಂದು ಕಿತ್ಕೊಂಡು ಅದನ್ನ ತಲೆ ಕಿಟ್ಕೊಂಡು ಹೋಗ್ತಾರೆ. ಹೊರಗೆ ಕೊಡೋದಿಲ್ಲ ಇಲ್ಲ ಸರ್. ನಮ್ಮ ಮನೆ ಪೂರ್ತಿ ಹೂಗಳನ್ನ ಹಚ್ಚಿದ ಉದ್ದೇಶ ಜೇನು ಸಾಕಾಣಿಕೆ ಮಾಡ್ಬೇಕಂತ ಹೇಳಿ ಹಚ್ಚಿದ್ವಿ. ಈಗ ಜಾಸ್ತಿ ಹಚ್ಚಿದ ಉದ್ದೇಶ ಅದ ರೀ, ಆದ್ರೆ ಇನ್ನೊಂದ್ ಸ್ವಲ್ಪ ಟೈಮ್ ತಗೋತೈತೆ. ಇನ್ನ ಜೇನು ಸಾಕಣೆ ಶುರು ಮಾಡಿಲ್ಲ, ಅದೊಂದ್ ಮಾಡಿಲ್ಲ ಸರ್. ಜೇನು ಬಂದು ಅಂತಂದ್ರೆ ಮತ್ತೆ ಇಳುವರಿ ಹೆಚ್ಚಾಗ್ತದೆ, ಯಾಕಂತಂದ್ರೆ ಪರಾಗಸ್ಪರ್ಶ ಹೆಚ್ಚಿಗೆ ಆಗ್ತದ. ಆಮೇಲೆ ಅಂಥ ಒಂದು ಸಾವಯವದೊಳಗೆ ಬೆಳೆದಂತಹ ಬೆಳೆ ಏನಿರ್ತದಲ್ಲ ಅಲ್ಲಿ ವಿಷಮುಕ್ತವಾದಂತಹ ಒಂದು ಹೂಗಳು ಸಹಿತ ಜೇನುಗಳಿಗೆ ಸಿಗ. ಈಗ ನಮ್ಮಲ್ಲಿ ನೋಡ್ಲಾಕ ಸರ್, ಈಗ ಬಾಳೆ ಗಿಡದ ಹೂವಿಗೆ ಇವೇನು ನಮ್ಗೆ ಗಿಡಗಳದಾರ್ಲೆ ಆ ಮಗ್ಲಿಕ್ಕಿಂತ ತೋಟಗಳ್ದಾನ ಎಲ್ಲ ರಾಸಾಯನಿಕ ಬಳಸೋರ್ಕಿಂತ ನಮ್ಮಲ್ಲಿ ಜಾಸ್ತಿ ಇರ್ತಾವ್ರಿ. ಉದಾಹರಣೆಗೆ ಹೇಳ್ಬೇಕಂದ್ರೆ ಗುಬ್ಬಿಸಿದಕ್ಕೆ ನಮ್ಮಲ್ಲೇ ಜಾಸ್ತಿ ಇರ್ತಾವ್ರಿ. ಎಲ್ಲ ತರ ಹಣ್ಣು ದಿನಸಕ್ಕಾಗ್ಲಿ ಇದಕ್ಕಾಗ್ಲಿ ಈಗ ನಾವು ನೋಡ್ಲಾಕಾಗೆ ಅಲ್ಲಿ ನಮ್ಮಲ್ಲಿ ಎಲ್ಲ ತರ ನಾವು ಸ್ವಲ್ಪ ಇದನ್ನು ಮಾಡಿರ್ ಸರ್. ಗುಬ್ಬಿಗಳಿಗೆ ಅವತ್ತು ಒಂದ್ ತವಲ್ ನೀರ್ ಇಟ್ಟಿರ್ತೇವೆ ಅಲ್ಲಿ, ಅಲ್ಲಿ ನೀರ್ ಕುಡಿತಾವ ಹೆಚ್ಚು ನಮ್ಮಲ್ಲಿ ಇರ್ತಾವೆ. ಅವು ಅಂದ್ರೆ ಸಾಕಷ್ಟು ಜೀವ ವೈವಿಧ್ಯ ನಿಮ್ಮಲ್ಲಿ ನೋಡಕ್ ಸಿಗ್ತದೆ. ಪಕ್ಷಿಗಳು, ಪಾತ್ರಗಿತ್ತಿಗಳು ಸರ್, ಇವೆಲ್ಲ ಆಕರ್ಷಣೆ ಅವು ಅಲ್ಲಿ ಬರ್ತಾವ್ರಿ ಸರ್. 15 ಎಕರೆ ಜಮೀನೊಳಗೆ ಇಷ್ಟೆಲ್ಲ ನೀವು ಮಾಡಿದ್ದೀರಿ, ಎಷ್ಟು ಬೆಳೆ ಅದಾವ ಅನ್ನೋದು ನಿಮಗೆ ಎಣಸಾಕನು ಆಗಂಗಿಲ್ಲ. ಅದನ್ನ ಏಕದಳ ದ್ವಿದಳ ಹಿಂಗೆಲ್ಲ ಮಾಡ್ಕೋತೀವ್ರಿ. ಅದ್ರ ಒಂದ ಬೆಳೆ ಅಂತ ಹೇಳಿ ಯಾವುದು ಹಿಂಗ ಅದ್ರಾಗ ಬೆಳೆಯಂಗಿಲ್ಲ ರೀ. ಬರೋಬ್ಬರಿ ಈಗ ಇಷ್ಟೆಲ್ಲ ಕೂಡಿಸಿ ಬೆಳಿಬೇಕು, ಈ ತಂತ್ರಜ್ಞಾನ ನಾವು ಉಪಯೋಗ ಮಾಡ್ಕೊಳ್ಬೇಕು, ಅಲ್ಲಿ ಇಂಥದ್ದೊಂದು ಸುಧಾರಣೆ ಮಾಡಿದಂಥದ್ದು ಐತಿ, ಇದು ನಮ್ಮ ಹೊಲದೊಳಗಿರ್ಬೇಕು. ಈ ನೀವು ಮಾಡ್ತಾ ಇದ್ದೀರಿ, ಪಂಚಗವ್ಯ ಮಾಡ್ತಾ ಇದ್ದೀರಿ, ಜೀವಾಮೃತ ಮಾಡ್ತಾ ಜೀವಾಮೃತ ವೇಸ್ಟ್, ಆಮೇಲೆ ಕೃಷಿ ಯಂತ್ರೋಪಕರಣಗಳನ್ನ ಸಹಿತ ಉಪಯೋಗ ಮಾಡ್ತಾ ಇದ್ದೀರಿ, ಬ್ರಷ್ ಕಟ್ಟರ್ ಇಷ್ಟೆಲ್ಲ ಮಾಡ್ತಾ ಇದ್ದೀರಲ್ಲ, ಇಷ್ಟು ಆಮೇಲೆ ಆರ್ಥಿಕತೆಯನ್ನು ಲೆಕ್ಕ ಹಾಕ್ತಾ ಇದ್ದೀರಿ, ನಾವು ಖರ್ಚು ಕಡಿಮೆ ಮಾಡ್ಬೇಕು ಅನ್ನುವಂತ ವಿಚಾರ ಕೂಡ ನೀವು ಮಾಡ್ತಾ ಇದ್ದೀರಿ, ಅದ್ರ ಪ್ರಕಾರ ನಡೆದ. ಆಮೇಲೆ ವರ್ಷ ಪೂರ್ತಿ ಹಣ್ಣು ಆಮೇಲೆ ಕಾಯಿಪಲ್ಯ ಇದೇನು ಕೊರತೆ ಇರುವುದಿಲ್ಲ, ಸ್ವಾವಲಂಬಿಯಾಗಿದ್ದೀರಿ. ಇಷ್ಟೆಲ್ಲ ಮಾಡಬೇಕು ಅಂತಂದ್ರೆ ಒಂದು ಪ್ಲಾನ್, ಒಂದು ಯೋಜನೆ ಬೇಕಾಗ್ತದೆ, ಅಥವಾ ಇದ್ರ ಬಗ್ಗೆ ನಾವು ಒಂದ್ ಸ್ವಲ್ಪ ಎಲ್ಲಾದ್ರೂ ಟ್ರೈನಿಂಗ್ ಆಗ್ಲಿ ತರಬೇತಿ ಆಗ್ಲಿ ತಗೊಂಡಿರ್ಬೇಕಾಗ್ತದೆ. ಮೊದಲ ಇದು ಕುತೂಹಲಕ್ಕೆ ಪ್ರಾರಂಭ ಆಗಿದ್ರಿ ನಮ್ದು, ಕರೆ ಹೇಳ್ಬೇಕಂದ್ರೆ ಮೊದಲ ಅಲ್ಲಿ ಐತಿ ಇಲ್ಲಿ ಮಾಡೋನು, ಅವ್ರಲ್ಲಿ ಹಂಗ್ ಮಾಡ್ಯಾರ ನಾವ್ ಇಲ್ಲಿ ಹಿಂಗ್ ಮಾಡೋನು, ಅವ್ರ ಬರೇ ಹಾಲಟ್ಟ ನೋಡ್ಲಾತ್ಯಾರಲ್ಲ ನಾವ್ ಮತ್ತೊಂದ್ರಾಗ ನೋಡೋನ್ಲ ಹಿಂಗ್ರಿ. ಅಂದ್ರೆ ಎಲ್ಲಾರು ಜರ್ಸಿ ಹಾಕ್ಲಾ ಕಟ್ಟಾರ, ಅದಕ್ಕ ಒಂದು 2-3 ಸಾವಿರ ರೂಪಾಯಿದ ಹಾಲು ಹಾಕಿದ್ರೆ ಅಂದ್ರ 1,000-1,500 ರೂಪಾಯಿದ ಹಿಂಡಿ ಹಾಕ್ತಾರ. ಹಿಂಗೆಲ್ಲ ಲೆಕ್ಕ ತೆಗ್ದ ನಮ್ಮ ಆಕಳುಗಳಿಗೆ ನಾವ್ ಏನು ಹಾಕಂಗಿಲ್ಲ, ಇದ್ ಮೇವನ ಹಾಕ್ತೇವ್ ನಾವ್. ನಮಗ ನಾವ್ ಮೊದ್ಲು ನಮ್ಮ ವಿಚಾರ ಏನು, ಹೊರಗಿಂದ ಊರಿಗೆ ಎತ್ಕೊಂಡ್ ತಂದ ಎಲ್ಲಿ ಹಾಕೋದಪ್ಪ ಹಾಲು, ಮನ್ಯಾಗ ಏನಿದ್ರ ಪಾಡ್ಲಾ ಅತ್ ಹಿಂಗ ಆಕಳ ತಂದಿವಿ. ಅದ ಹಂಗ ನಾವು ಈಗ ಸಾಕ್ಲಾಕನು ಮನ್ಯಾಗ ಸಾಧು ಪ್ರಾಣಿ ಹಿಂಗ ಎಲ್ಲಾ ನೋಡಿದ್ರ ರೀ ಆಕಳ ಬಾಳ ಬೆಟರ್ ಅನಿಸ್ತ. ನಾವ್ ಸಾಕಿದ ಪ್ರಾಣಿಗಳೊಳಗನ ಹೇಳ್ತೀನಿ ನಾವ್, ಹೊರಗಿಂದ ಬೇಡ, ಆಕಳ ಬಾಳ ಬೆಟರ್ ಪ್ರಾಣಿ ಅಂದ್ರ ಒಟ್ಟ ಬಾಳ ಚಲೋ ರೀ ಅಂದ್ರ ಹೇಳಾಕ ಬರಂಗಿಲ್ಲ ಅದನ್ನ. ಆಕಳ ಮೊದ್ಲೇನ ಹೇಳ್ತಿದ್ರಲ್ರಿ ಆಕಳ ಹೊಟ್ಟಾಗ ಅಚ್ಚರ ಬಂಗಾರ ಅಂತ ಹೇಳಿ, ಅದ ಈಗ ನಮಗ ಅನುಭವ ಆಗ್ತೈತಿ. ಉದಾಹರಣೆ ಹೇಳ್ಬೇಕಂದ್ರೆ ಸರ್, ಈಗ ನಮ್ದ ನಮ್ ಸಣ್ಣ ಮಗಗ್ರಿ ಹುಟ್ಟಿದ ಕೂಡಲೇ ಕಪ ಹಾಕಿತ್ರಿ, ಅವ್ ಕಪ ಹಾಕಿತ್ತು ಬರೀ ಅದ ದವಾಖಾನ್ಯಾಗ ಅಲ್ಲೊಂದ 5 ದಿವಸ ಮನ್ಯಾಗ ಒಂದ್ 5 ದಿವಸ ಹಿಂಗ ಎಡ್ತಾಕೋದ ಹಾಕಿದ್ರೆ ಒಟ್ಟು ದವಾಖಾನೆ ಮಣಿ ಎಡ್ತಾಕಿ ಎಡ್ತಾಕಿ ಸಾಕಾಗಿತ್ರಿ ನಮ್ಗೆ. ಅಂದ್ರೆ ಅದು ಏನಾತ್ರಿ ಸರ್, ನಾವು ಕೃಷಿ ಇಲಾಖೆ ಒಳಗೆ ಸ್ವಲ್ಪ ಬಸವರಾಜ್ ಜಕಾತಿ ಅಂತೇಳಿ ಅವ್ರು ಸಿಕ್ಕ್ರಿ, ಸುಮ್ಮ ಅಚಾನಕ್ಕಾಗಿ ನಮ್ಮ ತೋಟಕ್ಕೆ ಬಂದಿದ್ರಿ ಅವ್ರು ಸಿಕ್ಕ್ರಿ. ಸಿಗಣ್ಣ ಅಲ್ಲಿ ಬರೋಣ, ಅವರು ಸ್ವಲ್ಪ ನಿಮ್ಗೆ ಅಧ್ಯಯನ ಪ್ರವಾಸಕ್ಕೆ ಕರ್ಕೊಂಡು ಹೋಗ್ರ ಅಂತೇಳಿ ಕರ್ಕೊಂಡು ಹೋದ್ರಿ. ಅಲ್ಲಿ ಕಣ್ಣೇರು ಮಠಕ್ಕೆ ಕಾಡಿಸಿದ ಅದೃಷ್ಟ ಕಾಡಿಸಿದ್ದೆ, ಸ್ವಲ್ಪ ಕಣ್ಣೇರು ಮಠ ಅಲ್ಲಿ ಕರ್ಕೊಂಡು ಹೋದ್ರಿ. ಅಲ್ಲಿ ಹೋದಾಗ ಅಲ್ಲಿ ಎಲ್ಲ ಕೇಳಿದ್ರಾಗ ಅವ್ರ ಅಜ್ಜಾರು ನಮ್ಗೆ ಹಾಟ್ ಟೈಮ್ನಾಗ ಅವ್ರು ಸಿಕ್ಕ್ರಿ ಹೇಳಿ ಕಣ್ಣೇರು ಮಠದಾಗ್ರಿ, ಕೊಲ್ಲಾಪುರ. ಹಾಂ, ಕೊಲ್ಲಾಪುರ ಕಣ್ಣೇರು ಮಠದಾಗ್ರಿ. ಸಿಗಣ್ಣ ಅಲ್ಲಿ ಕೇಳಿದ್ರಾಗ ಅವ್ರು ಕೆಲವೊಂದು ವಿಷಯಗಳು ಪ್ರಸ್ತಾಪ ಆತ್ರಿ, ಅಲ್ಲಿ ಪ್ರಸ್ತಾಪ ಆಕಳದಿಂದ ಏನೇನು ಆಗತ್ತೆ ಅನ್ನೋದು ಸ್ವಲ್ಪ ರೈತರು ನಾವು ಬೇಷ ಮಂದಿ ಹೋಗಿದ್ದೇವ್ರಿ ಅಲ್ಲಿ. ಒಂದು 10-12 ಜನ ಬಬ್ಲೇಶ್ವರದಿಂದ ಗೊಳೆ ಮಕ್ಕೊಂಡು ನಾನಾಗ ಕರ್ಕೊಂಡು ಹೋಗಿದ್ರಿ. ಅಲ್ಲಿ ಹೋಗೋಟ್ಗೆ ಅಲ್ಲೆಲ್ಲ ಅದ್ರ ತಿಳಿತ್ರಿ ತಿಳಿಯನ್ನ ಹಂಗೆ ಬಂದು ನಾವು ಆಕಳ ಹೆಚ್ಚು ಅದಕ್ಕೆ ಒತ್ತು ಕೊಟ್ಟಿವಿ ನೋಡಿ ಸರ್. ಅಲ್ಲಿ ಆಯ್ತರ ಮೇಲೆ ಚಾಲೋ ಆತ್ರಿ ಅಲ್ಲಿ ಹಿಡ್ಕೊಂಡು ಫಸ್ಟ್ಗೆ ಬಂದೇವು ರೀ. ಬಂದು ನಮ್ಗೆ ಹೈನ ಉಣಕತ್ತೇಳಿ ಹೈನಕ್ಕೆ ಮಾಡಿದೆವು ಒಂದು, ಅದು ಹೈನ ಉಣಕ್ಕೆ ಅದು ಒಂದು ಮಾಡಿದೇವು. ಒಂದು ಮಾಡೋಣ ಮುಂದೆ ಹಂಗೆ ಅದು ಒಂದಕ್ಕೊಂದು ಆಕಳದ ಏನೇನು ಉತ್ಪನ್ನಗಳಾಕವು ಏನೇನಿಲ್ಲ ಹಿಂಗೆ ಭಾಳ ಅಕಡೆ ಕಡೆ ಚರ್ಚೆ ಆಗ್ಲಕ್ಕೈತಿ ನಮ್ಮೊಳಗೆ. ಆಯ್ತರ ಚರ್ಚೆ ಆಗ್ಲಕ್ಕತ್ತಾನ ಫಸ್ಟ್ಗೆ ರೀ ನಾವು ಆ ಗೋಮೂತ್ರ ಅರ್ಕ ತೆಗಿದ ಅಂತೇಳಿ ಒಂದು ಬಾಯ್ಲರ್ ಮಾಡಿಸಿದೇವ್ರಿ ಅದನ್ನ. ಅದಕ್ಕೆ 8,000 ರೂಪಾಯಿ ಕೊಟ್ಟು ಒಂದು ಬಾಯ್ಲರ್ ಮಾಡಿಸಿದ್ರಿ, ಅದನ್ನ 50 ಲೀಟರ್ ಹಿಡಿಯುವಂಥದ್ದು ಒಂದು ಬಾಯ್ಲರ್ ಮಾಡಿಸಿದ್ರಿ. ಆ ಬಾಯ್ಲರ್ ಮಾಡಿಸಿದ್ರೆ ಅದನ್ನ ತೆಗೆದು ಒಂದು ಪದ್ಧತಿ ಐತ್ರಿ. ಅದು ಆ ಗೋ ಅರ್ಕ ತೆಗಿಬೇಕಾದ್ರೆ ಅದನ್ನ ಬಾಷ್ಪೀಕರಣ ಮಾಡಿ ತೆಗಿಬೇಕ್ರಿ ಅದನ್ನ. ಹಂಗೆ ತೆಗಿಲಕ್ಕೆ ಬರಂಗಿಲ್ಲರಿ ಅದು. ಡೈರೆಕ್ಟರ್ ಕೆಲವೊಂದು ಆಕಳುಗಳಿಗೆ ಕಾಯಿಲೆ ಇರ್ತಾವ್ರಿ, ಆ ಕಾಯಿಲೆ ಮನುಷ್ಯರಿಗೆ ಬರೋ ಚಾನ್ಸನು ಇರ್ತದೆ ಅದಕ್ಕೆ. ಹಿಂಗಾಗಿ ಆ ಅರ್ಕ ತೆಗಿಬೇಕಾದ್ರೆ ಅರ್ಕನ್ಯಾಗ ತುಳಸಿ ಅರ್ಕ, ಅಮೃತ ಬೆಳೆ ಅರ್ಕ, ಮತ್ತು ಅವು ಇನ್ನೂ ಭಾಳ ಒಂದು ತುಳಸಿ ಅರ್ಕ, ಅವು ಇವತ್ತು ಏನೇನು ಬರ್ತಾರಲ್ಲ ಒಂದು 5-6 ಥರ ಅರ್ಕ ನಾವು ತೆಗಿತೀವಿ ಅವ್ರಿಗೆ. ಅವು ತೆಗಿದ್ರೆ ಕೆಲವೊಬ್ರು ಯಾರ್ಯಾರಿಗೆ ಏನೇನು ಬೇಕು ಅನಿಸ್ತೈತಿ ಅವ್ರಿಗೆ ಹೇಳ್ತಾರೆ, ಅದನ್ನು ಹಾಕಿ ತೆಗೆದು ಕೊಡ್ತೇವ್ರಿ ಅವ್ರು. ಶುಗರ್ ಇದ್ದವ್ರಿಗೆ, ಬಿ ಪಿ ಇದ್ದವ್ರಿಗೆ, ಮತ್ತೆ ಕ್ಯಾನ್ಸರ್ ಇದ್ದವ್ರಿಗೆ, ಇವ್ರಿಗೆ ಎಲ್ಲರಿಗೆ ಅದ ಒಂದೊಂದು ತರ ಅದಾವ್ರಿ. ಎಲ್ಲರೂ ಬಂದು ಹೋಯ್ತಾರ? ಹಾ, ಹೋಯ್ತಾರ್ರಿ, ಇಲ್ಲ ತೋಟಕ್ಕೆ ಬಂದು ಹೋಯ್ತಾರೆ ಅಲ್ಲಿ. ಅದ ನಾವ್ ಏನ್ ಮಾಡ್ತೇವ್ರಿ, ಅವ್ರು ಏನೇನಿಗೆ ಅದ್ರದ ಸಮಸ್ಯೆ ಐತೆ ಹೇಳ್ತಾರ, ಆ ಸಮಸ್ಯೆ ಒಳಗ ಔಷಧ ಯಾವ್ಯಾವ ಕುಡಿಸ್ಬೇಕು ಅದನ್ನ ಕೂಡಿಸಿ ಅವ್ರಿಗೆ ಕೊಡ್ತೇವ್ರಿ. ಇದನ್ನೆಲ್ಲ ಹೆಂಗ್ ಕಲ್ತ್ರಿ ತಯಾರು ಮಾಡುವಂತದ್ದು? ಆ ತರಬೇತಿಗಳಿಗೆ ಹೋಗಿದ್ದೀನಿ ಸರ್. ಒಂದು ಗೋಕಾಕ್ ಒಳಗೆ ಒಂದು ತರಬೇತಿ ಇತ್ರಿ, ಗೋಕಾಕ್ ಹೋಗಿದ್ರಿ ಅವ್ರು. ಅಲ್ಲಿ ಉಡುಪಿ ಒಳಗ ಒಬ್ರು ಗುರುಜಿ ಇದಾರೆ, ಅವ್ರು ಈ ಗೋ ಉತ್ಪನ್ನಗಳ ಬಗ್ಗೆನ ತರಬೇತಿ ಕೊಡ್ತಾರ್ರಿ. ಆ ತರಬೇತಿಗಳಿಗೊಂದು 4 ತರಬೇತಿ ಹೋಗಿ, ಸಾಬನ್ ತಯಾರು ಮಾಡ್ಕೋಬಹುದು ರೀ, ಶಾಂಪು ತಯಾರು ಮಾಡ್ಕೋಬಹುದು, ಧೂಪದ ಕಾಯಿಲ್ ತಯಾರು ಮಾಡ್ಕೋಬಹುದು, ಕೆಲವೊಂದು ಮೂರ್ತಿಗಳು ಮಾಡಕ್ ಬರ್ತೈತಿ, ಪಿನಾಯಿಲ್ ಮಾಡಕ್ ಬರ್ತೈತಿ. 20 ಐಟಮ್ ತನ ನಾವು ಬರೀ ಸಗಣಿ ಮೂತ್ರದಿಂದ ಮಾಡ್ಕೋಬಹುದು. ಏನೇನು ಮಾಡ್ತಾ ಇದ್ದೀರಿ ನೀವು ಮತ್ತೆ? ನಮ್ ಕಡೆ ಸಿಗ್ತಾವ ಸರ್, ಸೊಳ್ಳಿ ಕಾಯಿಲ್ ಸಿಗ್ತೈತಿ, ಪಣಿತಿ ಪಣಿತಿ ದೀಪಾಚಾಕ್ ಪಣಿತಿ ಸಿಗ್ತೈತಿ, ಆಮೇಲೆ ಸಾಬನ್ ಸಿಗ್ತೈತಿ, ಪೆನಾಯಿಲ್ ಸಿಗ್ತೈತಿ, ಅಗ್ನಿಹೋತ್ರದ ಕಿಟ್ ಸಿಗ್ತೈತಿ ಸರ್. ನಮ್ ಕಡೆ ತುಪ್ಪ ಕೊಡ್ತೀವಿ, ಕುಳ್ಳು ಕೊಡ್ತೀವಿ, ಆಮ್ಯಾಗ ಇದು ಕೊಡ್ತೀವಿ ಭತ್ತ, ಅದ್ರ ಜೊತೆ ಹಾಕ ಮೇನ್ ಬೇಕಾಗಿತ್ತು ಇವು 3 ಐಟಮ್ ರೀ ಅಗ್ನಿಹೋತ್ರ ಮಾಡಕ್ ಬೇಕಾದ. ಅದನ್ನೆಲ್ಲ ಒಟ್ಟ ನಮ್ಮ ಕುತೂಹಲಕ್ಕೆ ಚಾಲೋ ಮಾಡಿದ್ರಿ ಇದು, ನಾವು ನಮ್ಮ ಸಲಾಗೆ ಮಾಡ್ಕೊಳಕ್ ಹತ್ತಿದ್ದು ನಮ್ಮನ್ನ ನಾವು ಈ ಲೆಕ್ಕಕ್ಕೆ ಬಂದಿತ್ತೀವಿ. ಈಗ ಒಕ್ಕಲ್ತನ ಮಾಡ್ಬೇಕು ಅಂತಂದ್ರ ನೀವು ಮನಿ ಮಂದಿ ಅಷ್ಟೇ ಮಾಡ್ತೀರಿ, ಹೊರಗಿನವ್ರು ಯಾರು ನಿಮ್ಮಲ್ಲಿ ದುಡಿಯಾಕ ಬರಂಗಿಲ್ಲ? ಬರ್ತಾರ್ರಿ, ಬಾಳ ತಗದ್ ಮೇ ಮ್ಯಾಗ ಬಂದಿತ್ತಂದ್ರ ಕರ್ಕೋತೀರಿ. ಒಂದೊಂದ್ಸಲ ತಗದ ನಾವು ಮೂರು ಮಂದಿ ಹುಡುಗರು ಸಾಲಿ ಹೋಗ್ತಾರ್ರಿ, ನಾವಿಬ್ರ ಮನ್ಯಾಗಿರೋರು, ಇವರು ಒಂದ್ಸಲ ಮತ್ತ ಮನಿ ಐತನಿಂದ ಯಾರೇ ಊಟಕ್ಕೆ ಹೇಳಾರ ಇಲ್ಲಿ ನಾವು ಅವ್ರನ್ನ ಏನ್ರಿ ಒಂದ್ ಸಮಸ್ಯೆ ಇರೋದಲ್ಲ, ಹಂಗ ಬಾಳ ಮೇಮೆ ಅನಿವಾರ್ಯ ಸಮಸ್ಯೆ ಇದ್ರೆ ಅಟ್ಟ ಕರ್ಕೋತೇವ್ರಿ ಇಲ್ಲಿ ಇಲ್ಲಂದ್ರೇನು ಕೂಲಿ ಕರ್ಸಂಗಿಲ್ಲ, ದಿನಂಪ್ರತಿ ಅಂತ ಹೇಳಿ ನಮ್ಮಲ್ಲಿ ಯಾರು ಇರಂಗಿಲ್ಲ. ಆ ದನಗಳ ವ್ಯವಸ್ಥೆ ಅಂತೂ ನಾವ ಮಾಡ್ತೇವ್ರಿ. ಹಿಂಗೇನ ಕಸ ಕಡ್ಡಿ ಇಳ್ಕ ಕಡ್ಲಿ ಕೇಳುದು, ಜ್ವಾಳದ ರಾಶಿ ಇಂತಾವ ಏನ್ರಿ ಮೇಮೆ ದಗದ ಮೇಮೆ ಬಂದ್ ಅಂದ್ರ ನಮಗ್ ಮುರಿದ್ ಬರ್ಲಾರಂಗ ದಗದಿದ್ದು ಅಂದ್ರಿ, ಆಗ ದಗದ್ ನಾವು ಕರ್ಕೋತೀವಿ. ಇಷ್ಟೆಲ್ಲ ಕೆಲಸಗಳನ್ನ ಮಾಡ್ಬೇಕಾಗ್ತದೆ, ಬಹಳಷ್ಟು ಕೆಲಸಗಳನ್ನ ಮನಿ ಕೆಲಸ ಜೊತೆಗೇನೆ ತಾವು ಲಕ್ಷ್ಮಿ ಅವರು ತಮ್ಮೆಲ್ಲ ಬಹಳಷ್ಟು ಜವಾಬ್ದಾರಿ ಅದ, ಹೆಂಗೆಲ್ಲ ನೀವು ನಿರ್ವಹಣೆ ಮಾಡ್ತೀರಿ, ಮ್ಯಾನೇಜ್ ಹೆಂಗ್ ಮಾಡ್ಕೋತೀರಿ? ಅದ ಏನ ಹಂಗ ಹೇಳಕ್ ಬರುದಿಲ್ರಿ ಸರಿ, ಅದು ತಾನಾಗೇನೆ ಮಾಡಿ ಹಾಕೈತ್ರಿ. ಅದು ನೋಡಿದಾರ ಎಲ್ಲಾರು ದಗದ್ ಬಾಳ ದಗದ್ ಬಾಳ ತಾರ ಕರೆ, ನನಗ್ ಯಾವತ್ತು ಹಂಗ ನನಗ್ ದಗದ್ ಬಾಳ ತನ್ಸಿಲ್ಲ. ಅದು ದಗದ್ ಅಂತ ಹೇಳಿ ತಿಳ್ಕೊಂಡ್ರ ದಗದ್ ಹೆಚ್ಚಾಗುತ್ತೆ. ಈಗ ಹೆಂಗಂದ್ರಿ, ಈಗ ನಮ್ಮಲ್ಲಿ ಜನ ಏನಾಗಿತ್ರಿ, ಮುಂಜಾನೆ 7-8 ತನ ಮಕ್ಕಳದ್ ರೂಡಾಕಿ ಇಟ್ಕೊಂಡ್ಬಿಟ್ಟತ್ರಿ. ಈಗ ನಮ್ಮ ಮನ್ಯಾಗ ಹಂಗಿಲ್ಲ ಸರ್, ನಾವು ಕಂಪಲ್ಸರಿ ನಾವು 5 ಎದ್ದಿರ್ತೇವೆ, ಒಬ್ಬರೇ 5 ಎದ್ದಿರ್ತೇವೆ ನಾವು. ನಮ್ ಒಟ್ಟು ಮುಂಜಾನೆ 7 ಸ್ಟೆಪ್ ಮ್ಯಾಗ ಸ್ಟೆಪ್ ದಗದನ ಅದಾರಿ. ಹೇಳ್ಬೇಕಾದ್ರೆ ಮುಂಜಾನೆ ಹೇಳ್ಬೇಕು, ಹೇಳಿಕಂದ್ರೆ ನಮ್ಗೆ ಲಾಸ್ ಐತ್ರಿ. ಯಾಕಂತ ಕೇಳ್ರಿ, ನೀವು ಆಕಳ ಗೋಮೂತ್ರ ಕೊಡು, ಒಂದ್ ಮೇವು ಹಾಕೋದಕ್ಕ ಗೋಮೂತ್ರ ಕೊಡ್ತೈತಿ. ಆ ಗೋಮೂತ್ರ ನಾವು ದಿನಕ್ಕೆ 10 ಮಾಡ್ಕೊಂಡೇವ್ ಅಂದ್ರೆ ಅದ್ ನಮ್ಗೆ 3 ಏನ್ ಉತ್ಪನ್ನ ಐತಿರ್ಲಿಲ್ಲ ನಮ್ದು, ನಾವ್ ಅದನ್ನ 300 ಲೀಟರ್ ಕೊಡ್ತೇವಿ, 900 ಲಾಸ್ ಆಗ್ಬಿಡ್ತೈತ್ರಿ. ನಾವು ಎಷ್ಟು ತಡ ಮಾಡಿ ಹೇಳ್ತೇವಿ, ಅದ್ ತೆಳಗ್ ಹೋದ್ಬಿಡ್ತೀರ ಅಂದ್ರೆ ಅದರ ಟೈಮ್ ಪ್ರಕಾರ ನೀವು ಕೆಲಸ ಮಾಡ್ಲೇಬೇಕು ಸರ್. ಅದ ಗೋಮೂತ್ರ ಔಷಧ ತೆಗಿಬೇಕಾದ್ರೆ ಸರ್ ಎಲ್ಲಾ ಟೈಮ್ನಾಗ ತೆಗಿಲಕ್ ಬರಂಗಿಲ್ರಿ, ಅದ್ ರಿಸಲ್ಟ್ ಕೊಡಂಗಿಲ್ಲ. ಈಗ ಕೆಲವೊಬ್ರಿಗೆ ಇದು ಗೊತ್ತೈತಿ ಗೊತ್ತಿಲ್ಲ ಹಂಗ ಹೊಡಿತಾರೆ ಅವ್ರ ಗಾಡಿ. ಈಗ ನಮ್ಮ ಕೆಲಸದ ಪ್ರಕಾರ ಗೋಮೂತ್ರ ಆಕಳದ ಹಿಡಿಬೇಕಾದ್ರೆ ಅದನ್ನ ಮುಂಜಾನೆ ಸೂರ್ಯೋದಯ ಟೈಮ್ಗೆ ಹಿಡಿಬೇಕ್ರಿ, ಅದನ್ನ ಅದ್ರ ಶಕ್ತಿ ಜಾಸ್ತಿ ಇರ್ತೈತ್ರಿ ಅವಾಗ. ಅಂದ್ರೆ ಚಂತನಾದ ತಿರುಗಾಡಿದ್ದು ಮಾಡಿದ್ದು ಬಂದು ಚಂತನ ರಾತ್ರಿ ಅಟ್ಟು ಎಲ್ಲ ಸಂಗ್ರಹ ಮಾಡ್ಕೊಂಡಿರ್ತೈತಿ ಹೆಚ್ಚರಿ, ಸೂರ್ಯನ ಕಿರಣ ಅದು ಹಿಡಿದಿಟ್ಕೊಂಡಿರ್ತೈತಿ, ಅದು ಬಿಡುದು ಗೋಮೂತ್ರ ಸಗಣಿ ಹಾಲಿನಾಗ ಕೊಡತ್ರಿ. ಅದು ಅದಕ್ಕಾಗಿ ನಮ್ಮ ಜವಾರಿ ಆಕಳಿಗೆ ಶ್ರೇಷ್ಠ ಅನ್ನೋದು ಯಾಕಂದ್ರೆ ಇದು ಸೂರ್ಯನ ಕಿರಣ ಹಿಡಿದಿಟ್ಕೊಂಡ ಅದು ಮುಖಾಂತರ ನಮ್ಗೆ ಎಲ್ಲರಿಗೂ ಹಂಚತ್ತಿರಿ, ಅದು ಆ ಚೈತನ್ಯವನ್ನು ಎಲ್ಲರಿಗೂ ಎಲ್ಲರಿಗೂ ಕೊಡ್ತೈತ್ರಿ, ಅದು ಆ ಚೈತನ್ಯವನ್ನು. ಅದರಿಂದ ನಮ್ಮ ಶರೀರದಾಗ ಶಕ್ತಿ ಶಕ್ತಿ ಇದ್ರ ಈ ಹೆಚ್ಚಪ್ಪ ಜರ್ಸಿಗೆ ಅದಕ್ಕೆ ಆ ಸಾಮರ್ಥ್ಯನೂ ಇಲ್ಲ, ಅದನ್ನ ಅವ್ನು ಹೋಲ್ಸಾಕ ಬರಂಗಿಲ್ರಿ, ಮಾತನ್ಯಾಗ ಸಹಿತ ಹೊಲ್ಸಾಕ ಬರಂಗಿಲ್ಲ. ಆ ಜರ್ಸಿ ಆಕಳಿಗೆ ಜವಾರಿ ಆಕಳನ ಮಾತನ್ಯಾಗ ಸಹಿತ ಹೊಲ್ಸಾಕ ಬರಂಗಿಲ್ಲ. ನಾವು ಹೆಚ್ಚು ಕಮ್ಮಿ ಹೇಳ್ಬೇಕಂದ್ರೆ ನಮ್ಮ ಮನ್ಯಾಗ ಒಬ್ಬ ಡಾಕ್ಟರ್ ಇದ್ದಂಗ ನೋಡ್ ಸರ್. ಅದು ಅದ್ಭುತ. ಈಗ ಮಕ್ಕಳು 3 ಮಕ್ಕಳು ಇದ್ದಾರಲ್ಲ, ಅವ್ರ ದಿನಚರಿ ಹೆಂಗದ? ಯಾವಾಗ ಹೇಳ್ತಾರೆ, ಯಾವಾಗ ಊಟ, ಯಾವಾಗ ತಿಂಡಿ? ಮುಂಜಾನೆ ನಮ್ ಜೊತೆ ಹೆಣ್ಕಾಸ್ ಹೋಗ್ತಾರೆ, ಹೆಣ್ಕಾಸ್ ಮಾಡಿ ಬಂದ್ ಕೊಡ್ಲಿ ಒಂದ್ ಸ್ವಲ್ಪ ಏನ್ರಿ ಜಳಕಕ್ಕ ಅದಕ್ಕೆ ಕಲ್ತಿಕೋ, ಇಲ್ಲಿಕ್ ಏನ್ರಿ ಉಳಿದಿದ್ರ ಹೋಮ್ವರ್ಕ್ ಮಾಡ್ಕೋ, ಇಂಥವ್ ಏನ್ರಿ ಸಣ್ಣ ಪುಟ್ಟ ಕೆಲಸ ಮಾಡ್ತಾರ. ಆಮ್ಯಾಗ ಚಂತನ ನಾ ಮೇವ್ ಮಾಡಿರ್ತೇನೆ, ಚಂಜಿಕ ಕಡ್ದಿಡ್ದು ಒಂದಾರಿ ನನ್ ಕೆಲ್ಸ ತಂದೋಗಿದೆ ಎಲ್ಲ ಅವ್ರ, ಅದನ್ ಮಿಷನ್ ಹಾಕ್ತಿವಿ. ಮಿಷನ್ ಹಾಕಿಂದ ಶಾಪ್ ಕಟ್ರಿ ಸರ್, ಶಾಪ್ ಕಟ್ರೆ ಅದಕ್ಕೆ ಚಾಲು ಮಾಡಿಕೊಟ್ರೆ ದೊಡ್ಡ ನಮ್ ದೊಡ್ಡ ಮಗ ಪೂರ್ತಿ ಅದನ್ನೆಲ್ಲ ನಿರ್ವಹಿಸ್ತಾನ. ನಮ್ ಲೆಕ್ಕ ತೆಗದ್ರ ರೀ ನಮ್ಕಿತಾನು ಹೆಚ್ಚು ವಜ್ಜಿ ಅದ್ ನೆಗ್ಲಾಕ್ ಬಿರ್ಸದಾನ್ರಿ ಅವ್ನು ಹುಡುಗ ಅಂದ್ರೆ ಇವ್ರ ಜೋಡಿ ಕೂಡಿ ಸರ್. ನಾ ಇರ್ಲಿಕ್ಕಂದ್ರು ನಮ್ ದ್ರಾಕ್ಷಿ ಔಷಧ ಸಿಗಕ್ ಅವನ ಹೊಡಿತಾನೆ, ಹೇಳ್ತಾರೆ 12 ಅವದಾನ್ರಿ ಅವ್ನು, 12-13 ಅವದಾನ್ರಿ ಅವ್ ಟ್ರ್ಯಾಕ್ಟರ್ ಹೊಡಿತಾನ ಬಿತ್ತಾನ ಸಿಗಕ್ ಮಾಡ್ಯಾನ ಸರ್. ಈ ಸರ ನಿಮ್ಮ ಕೆಲಸದೊಳಗೆ ನಿಮ್ಮ ಮಕ್ಕಳು ಬಹಳಷ್ಟು ಸಹಾಯ ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಈಗ ಸೂಕ್ಷ್ಮ ಜೀವಿಗಳು ಅಂತಂದೇವ್ ಸರ್ ಮನ್ಯಾಗ, ಟೈಕಡೋರ್ಮ, ಸೋಡಾಮನಸ, ಮತ್ ಇವು ಗೋಕೃಪಾಮೃತ, ವೇಸ್ಟ್ ಡಿಕಂಪೋಸರ್, ಅವು ತಿರುಗಾಡ್ಲಿಕ್ಕಂದ್ರೆ ಸರ್ ಅವು ಜೀವನಗಳು ಉಳಿಯಂಗಿಲ್ಲ. ಅವು ಅವಕ್ಕೆ ಮತ್ತೆ ಆಹಾರ ಕೊಡ್ಬೇಕಾದ್ರೆ ನಾವು ಈಗ ಹೇಳ್ಬಿಟ್ಟಿರ್ತೇವೆ ನಮ್ಮ ಹುಡುಗರಿಗೆ, ಇದನ್ನ ಪ್ರಮಾಣ ಮೇಲೆ ಇದನ್ನ ಹಾಕ್ಬೇಕಾ, ಇದ್ರ ಹಾಕಿಟ್ಟು ಇಲ್ಲಿ ತಿಳಿದ್ರೆ ಆತ ಅವ್ರು ಹಾಕಿ ಅದನ್ನ ತಿರುಗಾಡಿ ಬಂದ್ಬಿಡ್ತಾರೆ. ಲಕ್ಷ್ಮಿ ಅವರು, ಈಗ ನಿಮ್ಮಂಗ ಬೇರೆ ಹೆಣ್ಮಕ್ಳು ನಿಮ್ಮ ಸುತ್ತಮುತ್ತಲ ಇರುವಂತವ್ರು ನಿಮ್ಮನ್ ನೋಡಿ ಇಲ್ಲ ನಾವು ಹಿಂಗ್ ಬದಲಾಗಬೇಕು ಮಾಡಬೇಕು ಅನ್ಕೊಂಡಾರ? ಮಹಿಳಾ ಗುಂಪು ಅಂತ ಹೇಳಿ ಆತ್ಮ ಇದ್ರಾಗ ಸೇರ್ಕೊಂಡಿಂದ ನಾವು ಗಂಡ್ಮಕ್ಳದು 5 ಗುಂಪು ನಾ ಮಾಡಿನ ಸರ್. ಈಗ ಅವ್ರು ಹೆಣ್ಮಕ್ಳು ಅವ್ರು 2 ಗುಂಪು ಮಾಡ್ಯಾರ. ಆ ಗುಂಪು ಮಾಡಿ ಈಗ ನಾವೇನು ಉತ್ಪನ್ನಗಳು ಮಾಡಕತ್ತೀವ್ರಲ್ಲ, ಇದನ್ ಎಲ್ಲಾರಿಗೂ ಒಬ್ಬೊಬ್ರಿಗೆ ಒಬ್ಬೊಬ್ರು ಡಿವೈಡ್ ಮಾಡಿ ಕೊಡ್ಬೇಕಂತ ಈಗ ಮಾತಾಡ್ಕೊಂಡಿವ್ರಿ ನಾವು. ಅಟ್ರು ಸೇರಿ ಒಂದ್ ತರ ಪ್ರಾಡಕ್ಟ್ ಮಾಡಿದ್ವಿ ಅಂದ್ರೆ ಮಾರ್ಕೆಟಿಂಗ್ ಇದ್ನಂತೇಳಿ ಓಡಿಸಿದ್ವಿ, ಆದ್ರೆ ಇನ್ನ ಪೂರ್ತಿ ಅದ್ರೊಳಗ ಇದು ಆಗಿಲ್ಲ. ಇನ್ನ ಯೋಜನೆ ನಡೆದ ನಿಮ್ದು? ಇನ್ನ ಬರ್ಬೋದು, ಹೆಚ್ಚು ಕಮ್ಮಿ ನಮ್ದು ಇನ್ನೊಂದ್ ತಿಂಗಳಾಗ ಅದ ಕಾರ್ಯರೂಪಕ್ಕೆ ಬರ್ಬೋದು ಸರ್. ಅಡ್ಡಿಲ್ಲ, ಈಗೆಲ್ಲ ನಾವು ಹೊಸ ಹೊಸ ಪ್ರಯತ್ನ ಮಾಡೋದ್ರಾಗದೇವ್ರಿ. ಅಡ್ಡಿಲ್ಲ, ಒಂದ್ ಹೇಳ್ರಿ ನನಗೆ, ಮಕ್ಕಳು ಮೊಬೈಲ್ ಆಡ್ತಾರ ನೋಡ್ತಾರೆ ಸ್ವಲ್ಪ ನೋಡ್ತಾರ ಸರ್, ಸ್ವಲ್ಪ ಕಡಿಮೆ ರೀ ಅಂದ್ರೆ ಏನೋ ದಗದ್ ಬಾ ಇರ್ತೈತ್ರಿ ನಮ್ಮ ಮನ್ಯಾಗ. ಕೆಲಸ ಹಚ್ಚಿರ್ತೀರಿ? ಕೆಲಸ ಹಚ್ತೀವಿ, ಅದನ್ನ ದಗದ ಮುಗಿಸಿ ಬರೋಟಿಗೆ ಅವ್ರಿಗೆ ಸಾಲಿ ಇರ್ತೈತಿ, ಹರಿಯಾಗ ಹೋದ್ರೆ ಮತ್ತೆ ಸಾಲ್ಯಾಗ ಸರ್ಗಳು ಬೆಳಿತಾರ, ಅವ್ರದ್ದು ಅವ್ರದ್ದು ಹೋಮ್ವರ್ಕ್ ಅದಿರ್ತೈತಿ, ನೋಡ್ತಾರೆ ಸ್ವಲ್ಪ ಇಲ್ಲತ್ತಲ್ಲ, ಟಿವಿ ಜಾಸ್ತಿ ನೋಡ್ತಾರೆ ಫೋನಿನ್ಕಿತ. ಮೊಬೈಲ್ ಅನ್ನು ಕಡಿಮೆ ಉಪಯೋಗ ಆಗ್ತದೆ, ಮೊಬೈಲ್ ಕಡಿಮೆ ಸರ್ ನಮ್ಮ ಮನ್ಯಾಗ. ಐದು ಜನರ ನಡುವೆ ಇರೋದೈತೆ ಸರ್, ಒಂದೇ ಮೊಬೈಲ್ ಅದ, ಅದು ಹಠ ಮಾಡಂಗಿಲ್ಲ ಹಿಂಗ ನನಗೆ ಮೊಬೈಲ್ ಬೇಕು ಮೊಬೈಲ್ ಇಲ್ಲ ಇಲ್ಲ ಹಂಗೇನ ಹಂಗ ಅನ್ನಕ್ ಟೈಮ್ ಇರುದಿಲ್ಲ. ನಾವ ಕರೆ ಅಂದ್ರೆ ನಾನ ಹೆಚ್ಚು ಫೋನ್ ನೋಡುದಿಲ್ರಿ, ನಾ ಟಿವಿ ನೋಡ್ತೀನಿ ಬೇಕಂದ್ರೆ, ಮತ್ತೆ ಚಂತನ ಟಿವಿನ ನೋಡಂಗಿಲ್ಲ, ಚಂತನ ದಗದನೇ ಇರ್ತೈತಿ ಒಂದಾಗಟ್ಟಿನ ಒಂದು, ಹಂಗಾಗಿ ಏನು ಟಿವಿ ನೋಡಂಗಿಲ್ಲ. ಒಳ್ಳೇದು. ಈಗ ಇಷ್ಟು 15 ಎಕರೆ ಜಮೀನ್ದೊಳಗೆ ಒಂದು ಆದಾಯ ಎಷ್ಟಾಗ್ತದೆ ನಿಮ್ಗೆ ಒಂದು ವರ್ಷಕ್ಕೆ, ಒಂದು ಸರಾಸರಿ ಎಷ್ಟು ಬರ್ತದೆ, ಎಷ್ಟು ಖರ್ಚಾಗಿರ್ತದೆ ನಿಮಗೆ, ಎಷ್ಟು ಉಳಿತದೆ? ಒಂದು 10 ಲಕ್ಷ ತನ ಅದು ಆದಾಯ ಆಗ್ಬೋದ್ರಿ ನಮ್ದು, ಆದಾಯ ಆಕೈತಿ. ಅದ್ರೊಳಗೆ ನಾವು ಇದು ಮಾಡಿದ್ರ ಮ್ಯಾಗ ಅಂದ್ರೆ ಕೂಲಿಯವ್ರನ್ನ ಹಚ್ಚಿದ್ರ ಮ್ಯಾಗ ಒಂದು 1 ಲಕ್ಷ 1.5 ಲಕ್ಷ ತನ ಅದು ಖರ್ಚು ಹೋಗ್ಬೋದು. ಆಮ್ಯಾಗ ಇನ್ನೊಂದು ಬೀಜ